ಶ್ರೀರಂಗ. ರೈತರಿಗಾಗಿ ಕಾರ್ಯಕ್ರಮ ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣ ಶರಣಾರ್ಥಿ. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳನ್ನ ಕುರಿತು ದಾವಣಗೆರೆಯ ಕೃಷಿಕ ಜೆ ಕಾರ್ತಿಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳನ್ನ ಕೂಡ ಕೇಳ್ತೀರಿ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. भाइयों, भूकंप संभावित पहाड़ी क्षेत्र में लैंडस्लाइड के खतरे के बारे में आज हमें भूविज्ञानी बताएंगे. सबसे पहली बात, कच्चे पहाड़ों पर मकान न बनाएं. पहाड़ी क्षेत्र में भारी निर्माण मिट्टी की पकड़ को ढीला करता है. ऐसे में भूकंप आने पर लैंडस्लाइड का खतरा बढ़ जाता है. इसलिए इमारतों के निर्माण के समय भूकंप से बचाव संबंधी मापदंडों का ख्याल रखना चाहिए. और मिट्टी की पकड़ मजबूत बनाने के लिए अधिक से अधिक पेड़ लगाएं. आपके हित में तत्पर NDMA नेशनल डिजास्टर मैनेजमेंट अथॉरिटी द्वारा जनहित में जारी. ರೈತ ಬಂಧವರ ಇದೀಗ ಕೇಳೋಣ ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ದಾವಣಗೆರೆಯ ಕೃಷಿಕ ಜೆ ಕಾರ್ತಿಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಎ ಜಗದೀಶ್ ಗೋಪನಹಳ್ಳಿ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆಯ ಪ್ರಗತಿಪರ ಕೃಷಿಕರಾದ ಜೆ ಕಾರ್ತಿಕ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಕಾರ್ತಿಕ್ ಪಾಟೀಲ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಾನು ನಮಸ್ಕಾರ ಹೇಳಕ್ಕೆ ಬಯಸ್ತೇನೆ. ಪಾಟೀಲ್ರೇ, ಈ ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಚಿಕ್ಕ ಹುಡುಗ ಇದ್ದಾಗಿಂದನು ನಮ್ಮ ತಾಯಿಯವರು ಮತ್ತು ನಮ್ಮ ತಂದೆಯವರು ಮನೆಯಲ್ಲಿ ಗಾರ್ಡನ್ ಮಾಡೋದ್ರದ್ದು ಒಂದು ಗೀಳು ಅಂದರೆ ಇಂಟ್ರೆಸ್ಟ್ನ ನನಗೆ ಹುಟ್ಟಾಕಿದ್ರು. ಅವಾಗಿಂದನೂ ನಾನು ಚಿಕ್ಕವನಿದ್ದಾಗಿಂದನೂ ಟೊಮೆಟೊ, ಮೆಣಸಿನಕಾಯಿ ಈ ಥರದ ಎಲ್ಲ ಥರದ ಮನೆಗೆ ಬೇಕಾಗುವಂಥ ತರಕಾರಿಗಳನ್ನು ನಮ್ಮ ಮನೆ ಪಕ್ಕಕ್ಕಿರೋ 10x5 ಜಾಗದಲ್ಲಿ ಬೆಳೀತಾ ಇದ್ದೆ. ಸೊ ಅವಾಗಿಂದನೂ ನನಗೆ ಇಂಟ್ರೆಸ್ಟ್ ತುಂಬ ಬಂದು ಈಗ ಓದು ಮುಗಿಸಿದ ಮೇಲೂ ಕೂಡ ನಾನು ಯಾವುದು ಕೆಲಸಕ್ಕೆ ಹೋಗೋದಿಲ್ಲ, ನಾನು ವ್ಯವಸಾಯನೇ ಮಾಡ್ತೀನಿ ಅಂತ ಗಟ್ಟಿ ನಿರ್ಧಾರ ಮಾಡಿಬಿಟ್ಟು ಇವತ್ತಿನ ದಿವಸ ವ್ಯವಸಾಯ ಮಾಡ್ತಾ ಇದ್ದೇನೆ. ಇದಕ್ಕೆ ನಮ್ಮ ತಂದೆ ತಾಯಿಯವ್ರದ್ದು ಪ್ರೋತ್ಸಾಹ ತುಂಬ ಮುಖ್ಯ. ಯಾಕೆಂದರೆ ಓದಿದೀಯಪ್ಪ ನೀನು ಕೆಲಸಕ್ಕೆ ಹೋಗೋ ಅನ್ನೋಂಥ ಜನ ಜಾಸ್ತಿ ಇರುವಾಗ, ಇಲ್ಲ ನಾನು ಅಗ್ರಿಕಲ್ಚರ್ ಮಾಡ್ತೀನಿ ಅಂತ ಹೇಳಿದಾಗ ಸಪೋರ್ಟ್ ಮಾಡೋವಂಥ ಒಂದು ಮನೋಧೈರ್ಯ ನಮ್ಮ ತಂದೆ ತಾಯಿಯಲ್ಲಿ ಇದ್ದಿದ್ದರಿಂದ ನಾನು ಇವತ್ತು ಈ ಫೀಲ್ಡಿಗೆ ಬಂದಿದ್ದೀನಿ. ವಿದ್ಯಾಭ್ಯಾಸ ಎಲ್ಲವರಿಗೆ ಮಾಡಿರಿ? ನಾನು ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಓದಿದ್ದೀನಿ. ಈ ತರ ಬಿ ಸ್ವಲ್ಪ ಹೆಚ್ಚು ಆದಂತ ಯುವಕರು ಈ ಕೃಷಿ ಕಡೆಗೆ ಆಸಕ್ತಿ ತೋರಿಸೋದಿಲ್ಲ, ಏನ್ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸೇರಿತಾರೆ. ಅಂತದ್ರಲ್ಲೂ ಈ ಕೃಷಿ ಬದುಕಿಗೆ ಬಂದಿದ್ರ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಲಾಭದಾಯಕ ಅಂತ ಅಂದ್ರೆ ಈಗ ಏನಾಗುತ್ತೆ, ನೀವು ಒಂದ್ ಯಾವ್ದೋ ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ನಾನು ಕೂಡ ಒಂದ್ 5-6 ಕೆಲಸ ಮಾಡಿದೀನಿ. ಯಾಕೆ ಓದಿದ್ದಕ್ಕೆ ಒಂದು ಒಂದು ಒಂದು ಏನೋ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅನ್ನೋ ಒಂದು ವಿಚಾರಕ್ಕೋಸ್ಕರ ಒಂದ್ 5-6 ಕೆಲ್ಸಕ್ಕೆ ಹೋದೆ. ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ನಿಮಗೆ ತಿಂಗಳಾದ ತಕ್ಷಣ ಒಂದು 50,000-60,000 ದುಡ್ಡು ಬರುತ್ತೆ. ಆದರೆ ಆ ದುಡ್ಡು ನಿಮಗೆ ಅಷ್ಟು ಖುಷಿ ಕೊಡಲ್ಲ. ಏನಾಗುತ್ತೆ ಅಂದರೆ ನೀವು ಬೆಳಗ್ಗೆಯಿಂದ ರಾತ್ರಿ ತನಕ, ಬೆಳಗ್ಗೆ 8 ಹೋದ ರಾತ್ರಿ 10 ಬರ್ತೀರಾ ಮನೆಗೆ, ಅಷ್ಟರ ಮಧ್ಯೆ ಎಷ್ಟು ಜನ ಬೈದಿರ್ತಾರೆ ನಿಮಗೆ, ಆಮೇಲೆ ಅದರೊಳಗೆ ನಿಮ್ಮನ್ನು ನೀವೇ ತುಳ್ಕೊಂಡು ಅವನು ಉಗಿದ್ರು ಉಗಿಸ್ಕೊಂಡು ಆ ಥರ ಎಲ್ಲ ನಿಮ್ಮ ಮನಸ್ಸಿಗೆ ನೋವು ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತೀರ. ಆದರೆ ಅದೇ ನೀವು ಇಲ್ಲಿ ರೈತರಾಗಿ ನೀವು ಮಾಡೋ ಕೆಲಸದಲ್ಲಿ ಏನಾಗಿರುತ್ತೆ ಅಂದರೆ ನಿಮಗೆ ಇವತ್ತು ಕೆಲಸ ಮಾಡೋಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೋಬೋದು, ಬೇಡಪ್ಪ ಅಂದರೆ ಬಿಡ್ಬೋದು. ಆದರೆ ನಿಮಗೆ ನಿಮ್ಮ ಪರ್ಸನಲ್ ಸ್ಪೇಸ್ ಮತ್ತು ಪರ್ಸನಲ್ ಟೈಮ್ ಸಿಗತ್ತೆ ಇಲ್ಲಿ. ಮತ್ತೆ ನಿಮಗೆ ಏನಂತೀವಿ ನಾವು, ಮಾನವೀಯ ಗುಣಗಳು ಜಾಸ್ತಿ ಬೆಳೀತಾ ಹೋಗುತ್ತೆ ಇಲ್ಲಿ. ಅದ್ರ ಜೊತೆಗೆ ಇಮಿಡಿಯೇಟ್ ಆಗಿ ದುಡ್ಡು ಸಿಗಲ್ಲ ಇಲ್ಲಿ. ನಿಮಗೆ ದಿನದಿನ ಬಳಕೆಗೆ ಬೇಕು ಅನ್ನೋದಾದ್ರೆ ನೀವು ಒಂದು ತರಕಾರಿ ಬೆಳ್ಕೋಬಹುದು ಇಂಟರ್ ಕ್ರಾಪ್ ಆಗಿ. ನೀವು ಮೇಜರ್ ಕ್ರಾಪ್ ಯಾವ್ದಾರು ಒಂದು ಹಾರ್ಟಿಕಲ್ಚರಲ್ ಕ್ರಾಪ್ ಮಾಡಿರ್ತೀರಿ, ಅದ್ರ ಮಧ್ಯೆ ತರಕಾರಿಗಳು ಹಾಕ್ಬೋದು ದಿನದಿನ. ಈಗ 2 ಒಂದ್ಸತಿ ಬೆಂಡೆಕಾಯಿ, ಜವಳಿಕಾಯಿ ಈ ತರದ್ ಬರುತ್ತೆ. ವಾರಕ್ಕೊಂದ್ಸತಿ ಕಟಾವು ಮಾಡೋ ಅಂತ ಮೆಣಸಿನಕಾಯಿ ಬರುತ್ತೆ, ಮತ್ತು ನುಗ್ಗೆಕಾಯಿ ಈ ತರದ್ದು ಬರುತ್ತೆ. ಸೊ ಈ ತರ ಇದ್ದಾಗ ನಾವು ಪ್ಲಾನ್ ಮಾಡ್ಕೊಂಡು ಮಾಡಬೇಕು. ನಮ್ಮ ಒಂದು ತೋಟದಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಅಜ್ಜ ಅವರೆಲ್ಲ ಇದ್ದಾಗ ಬರೀ ಅಡಿಕೆ ಗಿಡ ಇತ್ತು. ಅದಾದ್ಮೇಲೆ ನಾವು ಖಾಲಿ ಹೊಲನ ನೆಕ್ಸ್ಟ್ ಹೊಸದಾಗಿ ಮಾಡಬೇಕು ಅಂದಾಗ ಆಲೋಚನೆ ಮಾಡಿದ್ವಿ. ಬರೀ ಈ ತರನೇ ಮಾಡ್ಕೊಂತ ಹೋದ್ರೆ ನಾವು ಮನೆ ಕೊಂಡ್ಕೊಂಡು ಊಟ ಮಾಡೋದು ಕೂಡ ವಿಷನೇ ಊಟ ಮಾಡ್ತಾ ಇದೀವಿ, ಮತ್ತೆ ನಾವ್ಯಾಕೆ ರೈತರಾಗಬೇಕು ಅಂತ ಒಂದು ಆಲೋಚನೆ ಬಂದಾಗ ನಾವು ಹೊಸದಾಗಿ ಸ್ಟಾರ್ಟ್ ಮಾಡೋವಂಥ ಒಂದು ಇದರಲ್ಲಿ ಸ್ಟಾರ್ಟಿಂಗ್ ಮಾವು ಹಾಕಿದ್ವಿ 30-30 ದಾಯಕ್ಕೆ, ಅದ್ರ ಮಧ್ಯೆ ಸಪೋಟ 15 ಹಾಕಿದ್ವಿ, ಅದ್ರ ನಡುವೆ ಒಂದು ಇದು ನುಗ್ಗೆ ಗಿಡ ಹಾಕಿದ್ವಿ, ಆ ನುಗ್ಗೆ ಗಿಡದ ಆ ಕಡೆ ಈ ಕಡೆಗೆ ಮತ್ತೆ ಕರಿಬೇವು ಗಿಡ ಹಾಕಿದ್ವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಒಂದು ಲೈನ್ ಅನ್ನೋದು ಪ್ಯಾಕ್ಡ್ ಆಗಿರುತ್ತೆ, ಕಳೆಗಳು ಜಾಸ್ತಿ ಆಗೋದಿಲ್ಲ ಒಂದು. ಆಮೇಲೆ ಮಧ್ಯೆ ಒಂದು ಏನ್ ಬೀದಿ ಇರುತ್ತಲ್ಲ 15 ಬೀದಿ ಇರುತ್ತೆ, ಆ ಬೀದಿಲಿ ನಾವು ಮನೆಗೆ ಬೇಕಾಗಿರುವಂತ ಎಲ್ಲಾ ತರಹದ ಕಾಳು ಕಡಿಗಳನ್ನ ಮಳೆಗಾಲದಲ್ಲಿ ಬೆಳ್ಕೋಬಹುದು. ಇದರಿಂದ ನಾವು ಮನೆಗೆ ಹೊರಗಡೆಯಿಂದ ಕೆಮಿಕಲ್ ಇರುವಂತ ರಾಸಾಯನಿಕ ಪದಾರ್ಥಗಳು ಜಾಸ್ತಿ ಇರುವಂತ ವೆಜಿಟೇಬಲ್ಸ್ ಆಗ್ಲಿ ಅಥವಾ ಈ ಕಾಳು ಕಡಿಗಳನ್ನ ತರೋದ್ರಿಂದ ನಾವು ದೂರ ಇದ್ದು ನಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆಗಿರ್ಬೋದು ರಿಲೇಟಿವ್ಸ್ಗೆ ಆಗಿರ್ಬೋದು ಕೊಡ್ಬೋದು. ಅದರಿಂದ ನಿಮ್ಗೆ ಒಳ್ಳೆ ಆದಾಯನೂ ಬರುತ್ತೆ, ಜೊತೆಗೆ ಆರೋಗ್ಯವನ್ನು ಚೆನ್ನಾಗಿರುತ್ತೆ. ಒಂದು ಸಿಂಪಲ್ ಏನಿದು ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ನಾವು ಎಷ್ಟು ಈಸಿ ಇದು ಅಂತಂದ್ರೆ ನಾವು ಹೊರಗಡೆ ಕೊಂಡ್ಕೊಂಬರಕ್ಕೆ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಲ್ಲ ಅದರಲ್ಲಿ 10% ನಾವು ಶ್ರಮ ಮತ್ತೆ ಇಂಟ್ರೆಸ್ಟ್ ತೋರಿಸಿ ಇನ್ವೆಸ್ಟ್ ಮಾಡ್ಬಿಟ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಪ್ಲಸ್ ಒಳ್ಳೆ ಫುಡ್ ಊಟ ಮಾಡ್ತೀವಿ. ಚಿಕ್ಕ ವಯಸ್ಸಿನಿಂದಾನೇ ನಮ್ಮ ಈ ಕೈತೋಟ ಮತ್ತೆ ಸಾವಯವ ಕೃಷಿ ಅಂದ್ರೆ ವಿಷಮುಕ್ತ ಆಹಾರ ರಾಸಾಯನಿಕ ಬಳಸದೆ ನಾವು ಈ ಕೃಷಿ ಮಾಡಬೇಕು ಅನ್ನೋದು ಚಿಕ್ಕ ವಯಸ್ಸಿನಿಂದಾನೇ ನಮ್ಗೆ ಆಸಕ್ತಿ ಬಂತು. ಮನೆ ಸುತ್ತ ಇರತಕ್ಕಂಥ ಜಾಗದಲ್ಲೇ ನಾವು ಕೈತೋಟ ಮಾಡ್ಕೊಳ್ತಿದ್ವಿ ಅಂದ್ಕೊಂಡ್ಬಿಟ್ಟು ಆ ಒಂದು ಪ್ರೇರಣೆ ಆ ಒಂದು ಆಸಕ್ತಿನೇ ಇವತ್ತು ಈ ಕೃಷಿ ಬದುಕಿಗೆ ತಂದು ಕರ್ಕೊಂಬಂತು ಅನ್ಸುತ್ತಾ ನಿಮ್ಮನ್ನ. ಹೌದು ಸರ್, ಯಾಕೆಂದ್ರೆ ನಾವು ಮನೇಲಿ ಬೆಳೆಯುವಾಗ ಯಾವತ್ತೂ ನಮಗೆ ಎಲ್ಲೋ ಒಂದು ಚಿಕ್ಕ ಪುಟ್ಟ ಹುಳಗಳು ಬರ್ತಾ ಇತ್ತಷ್ಟೇ, ಅದನ್ನ ನಾವು ಕೈಯಿಂದನೇ ತೆಗಿತಿದ್ವಿ. ಆದ್ರೆ ಅದನ್ನ ನಾವು ತೋಟದಲ್ಲಿ ಮಾಡೋಕೆ ಹೋದಾಗ ಆಗ್ಲಿಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಈಗ ಕೆಮಿಕಲ್ ಒಂದ್ ಯಾವ್ದೋ ಔಷಧಿ ತರ್ತೀವಿ ಅಂತ ಅನ್ಕೊಳ್ಳಿ, ಅದರಲ್ಲಿ ಏನೇನ್ ಕಂಟೆಂಟ್ ಇದೆ ಅಂತ ಒಂದ್ಸತಿ ಸ್ಟಡಿ ಮಾಡ್ತೀವಿ. ನಾನು ಏನ್ ಮಾಡಿದೀನಿ ಅಂತ ನಾನೊಂದು ಹೇಳೋದಂದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಿದೆ. ಈಗ ಯಾವ್ದೋ ಒಂದು ಈಗ ಔಷಧಿ ಈಗೇನೋ ನ್ಯೂಟ್ರಿಷನ್ ಬೇಕು, ನ್ಯೂಟ್ರಿಷನ್ಗೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶು ಈ ತರದೆಲ್ಲ ಬೇಕು. ಸೊ ಅದರಲ್ಲಿ ಯಾವ್ಯಾವ ಗಿಡ ಮೂಲಿಕೆಗಳಲ್ಲಿ ಏನೇನ್ ಸಿಗ್ಬಹುದು, ಯಾವ ಗಿಡ ಸೊಪ್ಪು ಅಥವಾ ಬೇರು ಇದ್ರೊಳಗೆ ಏನ್ ಸಿಗತ್ತೆ, ಅದನ್ನೆಲ್ಲದನ್ನು ಸ್ಟಡಿ ಮಾಡಿ ಒಂದು 40-42 ತರ ಸೊಪ್ಪು ಮತ್ತೆ ಗೆಡ್ಡೆಗಳು ಈ ತರದ್ರಲ್ಲೆಲ್ಲ ನೋಡ್ಬಿಟ್ಟು ಒಂದು ಎಕ್ಸ್ಟ್ರಾಕ್ಟ್ ಅದರಿಂದ ಒಂದು ಎಕ್ಸ್ಟ್ರಾಕ್ಟ್ ತೆಗೆದ್ಬಿಟ್ಟು ಅದನ್ನ ನಾನು ನಮ್ಮ ತೋಟಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟ್ ಟೈಮ್ ನಾನು ಓದಿ ಮುಗಿಸಿ ಮಾಡಿದಾಗ ಬೆಂಡೆಕಾಯಿನ ಸ್ಟಾರ್ಟ್ ಮಾಡಿದ್ವಿ ತರಕಾರಿನ. ಆ ಟೈಮಲ್ಲಿ ಫಸ್ಟ್ ಟೈಮು ಹುಳ ಜಾಸ್ತಿ ಬಂತು, ಆದ್ರೆ ಸ್ಪ್ರೇ ಮಾಡಬೇಕು ಅಂತ ಹೋಗಿ ನಾನು ವಿಚಾರಿಸಿದಾಗ ಎಲ್ಲ ಕೆಮಿಕಲ್ ಸ್ಪ್ರೇನೇ ಕೊಡಕ್ಕೆ ಸಜೆಸ್ಟ್ ಮಾಡಿದ್ರೆ ಹೊರತು ಯಾರೊಬ್ರು ಕೂಡ ನನಗೆ ಆರ್ಗ್ಯಾನಿಕಲಿ ಈ ತರ ಕಂಟ್ರೋಲ್ ಮಾಡಬಹುದು ಅಂತ ಹೇಳಲಿಲ್ಲ. ಅದನ್ನ ನಾನು ಲಾಸ್ ಅಂತ ಅನ್ಕೊಂಡಿಲ್ಲ. ಆ ಬೆಳೆನ ನಾನು ಎಕ್ಸ್ಪೆರಿಮೆಂಟ್ ಆಯ್ತು, ನನಗೆ ಒಂದು ಅನುಭವ ಸಿಕ್ತು ಅಂತ ಅನ್ಕೊಂಡು ಅದ್ರ ನೆಕ್ಸ್ಟ್ ಬೆಳೆಗೆ ಆ ಗ್ಯಾಪ್ ಏನು ಒಂದು 4 ಗ್ಯಾಪ್ ಇತ್ತು, ಆ ಗ್ಯಾಪ್ ನಲ್ಲಿ ನಾನು ಒಂದು ಔಷಧಿನ ರೆಡಿ ಮಾಡಿಕೊಂಡು ಅದ್ರ ಬಗ್ಗೆ ಅದನ್ನ ನಾವು ನೆಕ್ಸ್ಟ್ 2-3 ಬೆಳೆಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡಿ ಹೆಸರು ಉದ್ದು ಜವಳಿಕಾಯಿ ಬೆಂಡೆಕಾಯಿ ಈ ತರ ಎಲ್ಲಾ ಬೆಳೆಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೆ. ಆ ಟೈಮಿಗೆ ಆಗ್ಲೇ ನನಗೆ ಬೇಸಿಗೆ ಬಂದಿತ್ತು, ಆ ಬೇಸಿಗೆಗೆ ಆಗ್ಲೇ ನಮ್ಮ ಅಡಿಕೆ ಗಿಡಗಳಿಗೆ ರೆಡ್ ಮೈಟ್ಸ್ ತುಂಬಾ ಬಂದಿತ್ತು. ಅದೇನ್ ಮಾಡಿದೆ ನಾನು, ಈ ದೊಡ್ಡ ಜಟರ್ ಸ್ಪ್ರೇಯರ್ ಬರುತ್ತಲ್ಲ ಆ ಸ್ಪ್ರೇಯರ್ ನಲ್ಲಿ ಇಡೀ ತೋಟಕ್ಕೇನೆ ಸ್ಪ್ರೇ ಮಾಡಿದೆ. ಆ ಸ್ಪ್ರೇ ಮಾಡಿದ್ದು ನನಗೆ ಎಷ್ಟು ಅನುಕೂಲ ಆಯ್ತು ಅಂದ್ರೆ ಓವರ್ ನೈಟ್ ನನಗೆ ಗೊದ್ದಗಳು ಕಾಟ ತುಂಬಾ ಇತ್ತು ಜವಳಿಕಾಯಿ ಗಿಡಕ್ಕೆ, ಓವರ್ ನೈಟ್ ನನಗೆ ಗೊದ್ದಗಳೆಲ್ಲ ಸತ್ತೋಗಿ. ಇವೇನು ವಿಷ ಇಲ್ದೇನೆ ನಾನೇನು ಆರ್ಗ್ಯಾನಿಕಲಿ ಮಾಡಿದ್ದೆ ಅಂತ ಹೇಳ್ತಿದ್ದೀನಲ್ಲ, ಅದೇ ಔಷಧಿ ಸ್ಪ್ರೇ ಮಾಡಿದ್ದು. ಅದರಿಂದ ಸ್ಪ್ರೇ ಮಾಡಿದ್ರಿಂದ ಇಡೀ ಗೊದ್ದಗಳೆಲ್ಲ ಕ್ಲಿಯರ್ ಆಗಿ ಅದಾದ್ಮೇಲೆ ನಾನು ಅದಕ್ಕೆ ನಾನು ಮಾಡಿರೋ ಔಷಧಿ ಒಂದು ವಿಶೇಷ ಏನಂದ್ರೆ ಇದು ಗೊಬ್ಬರವಾಗಿ ಕೆಲಸ ಮಾಡುತ್ತೆ ಮತ್ತು ಔಷಧಿಯಾಗಿನೂ ಕೆಲಸ ಮಾಡುತ್ತೆ. ನಾವು ಒಂದ್ ಸ್ಪ್ರೇ ಕೊಟ್ಬಿಟ್ರೆ ಇದೊಂಥರ ಹೆಂಗಂದ್ರೆ ಒಂದು ಹಬ್ಬದ ಊಟದ ತರ, ಒಂದ್ಸತಿ ಸುಮ್ನೆ ಕೊಡೋದು ಒಂದು ಪ್ರಿಕಾಷನ್, ರೋಗ ಬರಕ್ಕಿಂತ ಮುಂಚೆನೆ ಒಂದು ಮುನ್ನೆಚ್ಚರಿಕೆ ತಗೊಳ್ಳೋ ತರ ಆ ತರ ಮಾಡಿ ಇಲ್ಲಿ ತನಕನು ನಾನು ನಮ್ಮ ಎಲ್ಲಾ ತರ ನಾನು ಏನೇ ಬೆಳೀತಾ ಇದ್ರು ಕೂಡ ನಾನು ಆಗ್ಲಿ ಆ ತರ ನಾವೆಲ್ಲ ಬೆಳೀತಾ ಇರೋದ್ರಲ್ಲಿ ಇದೇ ಮೆಥಡ್ ನ ಯೂಸ್ ಮಾಡ್ಕೊಂತ ಬಂದಿದೀವಿ ಈಗ ಒಂದು 5-6 ವರ್ಷದಿಂದ. ಮತ್ತೆ ತೋಟಕ್ಕೆ ಗೊಬ್ಬರನು ಕೂಡ ನಾವೇನ್ ಜಾಸ್ತಿ ಹಾಕ್ತಾ ಇಲ್ಲ, ಯಾಕಂದ್ರೆ ಜಾಸ್ತಿ ಅಂದ್ರೆ ಈಗ 5 ವರ್ಷದಿಂದನು ಕೂಡ ನಾವು ಅಂತರ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ನಾವು ಹೊರಗಡೆಯಿಂದ ಗೊಬ್ಬರ ಯಾವತ್ತು ಹಾಕಿಲ್ಲ. ಈಗ ಈ ಸತಿ ಮಾತ್ರ ಒಂದ್ ಸ್ವಲ್ಪ ಇರ್ಲಿ ಅನ್ನೋ ಒಂದು ವಿಚಾರಕ್ಕೆ ವರ್ಮಿ ಕಾಂಪೋಸ್ಟ್ ಹಾಕೋ ಒಂದು ವಿಚಾರ ಇನ್ನು ತಲೆಯಲ್ಲಿ ಇದೆ, ನೋಡ್ಬೇಕು. ಈಗ ಸಾಕಷ್ಟು ಜನ ನಾವು ರೈತರನ್ನ ಮಾತಾಡಿಸ್ತೀವಿ, ನೋಡ್ತಾ ಇರ್ತೀವಿ, ಎಲ್ಲರೂ ಈ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಬೇಕು, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಬಳಕೆ ಮಾಡಿದ್ರೆ ಮಾತ್ರ ನಾವು ಹೆಚ್ಚು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಇದರಲ್ಲಿರ್ತಾರೆ. ಅಂಥದ್ರಲ್ಲಿ ನೀವು ಈ ಪರಿಸರ ಪ್ರಿಯ ವಿಧಾನದಿಂದನೂ ನಾವು ಈ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಬೇವಿನ ಇದಿರಬಹುದು, ಎಲ್ಲವನ್ನೂ ಬಳಸ್ಕೊಂಡು ಅದರಲ್ಲಿನೂ ನಾವು ಕೀಟಗಳ ಮತ್ತು ರೋಗಗಳನ್ನು ಹತೋಟಿ ಮಾಡಬಹುದು, ಮತ್ತು ನಾವು ಒಂದು ವಿಷಮುಕ್ತ ಆಹಾರವನ್ನು ಉತ್ಪಾದನೆ ಮಾಡಬಹುದು ಅಂತ ನೀವು ಒಂದು ಈ ಥರ ಪರಿಸರ ಪ್ರಯೋಗದಿಂದ ಈ ಕ್ರಿಮಿನಾಶಕಗಳನ್ನೆಲ್ಲ ಉಪಯೋಗಿಸ್ತಿದ್ರೆ ಇದೆಲ್ಲ ಯಶಸ್ವಿಯಾಗಿ ಒಂದು ರೋಗ ನಿಯಂತ್ರಣ ಮಾಡಲಿಕ್ಕೆ ಅನುಕೂಲ ಆಯ್ತಾ? ಖಂಡಿತ ಸರ್, ನನಗೆ ನಾನೊಂದು ಪರ್ಸನಲ್ ನಾವು ಯೂಸ್ ಮಾಡ್ತಿರೋದ್ರಿಂದ ನನ್ನ ಸ್ನೇಹಿತರಾದ್ರಂತ ಒಂದು ಐದಾರು ಜನ ಫ್ರೆಂಡ್ಸ್ಗಳಿಗೆ ಮತ್ತು ಅಕ್ಕಪಕ್ಕ ತೋಟದವ್ರಿಗೂ ಕೂಡ ಕೊಟ್ಟಿದ್ದೀನಿ. ಅವರು ಕೂಡ ಈ ಥರ ಹತೋಟಿಗೆ ಬಂದಿದೆ, ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ. ಆದರೆ ಅದನ್ನು ನಾವು ಎಲ್ಲಿ ಟೆಸ್ಟಿಂಗ್ ಮಾಡಿಸ್ಬೇಕು ಅನ್ನೋದೊಂದಿನ್ನೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ನೋಡಬೇಕು, ಮುಂದಿನ ದಿನಗಳಲ್ಲಿ ಅದೇನಾದ್ರು ಸಹಾಯ ಆಯಿತು ಅಂದರೆ ಖಂಡಿತ ಅದನ್ನು ರೈತರಿಗೆ ಮುಟ್ಟಿಸುವಂಥ ವ್ಯವಸ್ಥೆನ ಮಾಡೋಂಥ ಆಸೆ ಇದೆ. ಈಗ ಸಾಕಷ್ಟು ಜನ ರೈತರು ನೋಡ್ತಾ ಇರ್ತೀವಿ, ನೀವು ಹೇಳ್ದಂಗೆ ಎಲ್ಲ ಒಂದೇ ಥರ ಬೆಳೆಗಳು ಬೆಳೀತಾರೆ, ಪೂರ್ತಿ ಮೆಕ್ಕೆಜೋಳ ಹಾಕೋದು, ಒಂದು ತಾಲೂಕು ಪೂರ್ತಿ, ಜಿಲ್ಲೆ ಪೂರ್ತಿ, ಇಲ್ಲ ಬರೀ ಶೇಂಗಾ ಹಾಕೋದು, ಈ ಥರ ಮಾಡ್ತಾರೆ. ಈ ಸಮಗ್ರ ಕೃಷಿ ಅಥವಾ ಮಿಶ್ರ ಬೆಳೆಗಳು ಬೆಳೆಯೋದ್ರಿಂದ ಎಷ್ಟು ಅನುಕೂಲ ಅಂತಾರೆ ಕೃಷಿಕರಿಗೆ? ಖಂಡಿತ ಸರ್, ಈಗ ಏನಾಗುತ್ತೆ, ನಾವೀಗ ಹೋದ ವರ್ಷ ಸೈನಿಕ ಹುಳದ್ದು ಒಂದು ದೊಡ್ಡ ಸಮಸ್ಯೆನ ಎದುರ್ಕೊಂಡ್ವಿ ನಾವು. ಆ ಟೈಮಲ್ಲಿ ಏನಾಯ್ತು, ಈಗ ಸಾಲ ಸೋಲ ಮಾಡಿ ಒಂದು 20,000 ಖರ್ಚು ಮಾಡಿ ಹಾಕಿರ್ತಾರೆ 1 ಎಕರೆ 2 ಎಕರೆ 3 ಎಕರೆ ರೈತರು, ಅವರಿಗೆ ಅದೇ ಆದಾಯದ ಒಂದು ಮೂಲ ಇದ್ದಾಗ ಪೂರ್ತಿ ಈ ತರ ಹಾಳಾದಾಗ ಏನಾಗುತ್ತೆ, ಬೇರೆ ಆದಾಯ ಇಲ್ಲದೆ ಸಾಲ ಆಗುತ್ತೆ, ಸಾಲ ಮತ್ತೆ ಬಡ್ಡಿ, ಆತರ ಮನುಷ್ಯ ಎಷ್ಟು ಹಾಳಾಗ್ತಾನೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಏಕಬೆಳೆ ಪದ್ಧತಿ ಮಾಡೋದ್ರಿಂದ. ಅದಕ್ಕೆ ನಾನು ಏನೋ ಒಂದು ಸಜೆಸ್ಟ್ ಮಾಡ್ತೀನಿ, ಯಾರೇ ಆಗ್ಲಿ ಯಾರೇ ಮಾಡೋದಾಗ್ಲಿ ಅಂತಂದ್ರೆ, ಎಕ್ಸಾಂಪಲ್ ತಗೊಳೋದಾದ್ರೆ ಮೆಕ್ಕೆಜೋಳ ಒಂದೇ ಮಾಡೋದಕ್ಕಿಂತ 2-3 ತರ, ಈಗ ಮೆಕ್ಕೆಜೋಳದ ಜೊತೆ ಊಟದ ಜೋಳನೂ ಹಾಕೊಳ್ಳಿ, 1/2 ಎಕರೆ ಇದನ್ ಮಾಡಿ, ಆತರ 2-3 ಬೆಳೆ ಮಾಡಿದಾಗ ನಿಮಗೆ ಅದರಿಂದ ಆದಾಯ ಹೆಚ್ಚೋದ್ರ ಜೊತೆಗೆ ಒಂದು ಸೇಫ್ಟಿ ಇರುತ್ತೆ. ನಿಮಗೆ ಒಂದಿಲ್ಲಪ್ಪ ಅಂದ್ರೆ ಇನ್ನೊಂದ್ರಲ್ಲಿ ದುಡ್ಡು ಬರುತ್ತೆ. ಅದ್ರ ಜೊತೆಗೆ ತೋಟಗಾರಿಕೆ ಬೆಳೆಗಳದ್ದು ಬರಬೇಕು ಅಂತ ಹೇಳಬೇಕು ಅಂದ್ರೆ, ಈಗ 10 ವರ್ಷದಿಂದ ನಾವು ಕಂಪೇರ್ ಮಾಡಿದ್ರೆ ಲಾಸ್ಟ್ ಈಗ ಹೋದ ವರ್ಷದ ಹಿಂದೆ 10 ವರ್ಷ ಎಲ್ಲ ಮಾವಿನ ಗಿಡ ಹಾಕಬೇಕು ಅನ್ನೋದ್ರ ಹಿಂದೆ ಬಿದ್ದು ಎಲ್ಲ ಆಲ್ಫೆನ್ಸೋ ಗಿಡಗಳನ್ನ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ಏನಾಯ್ತು, ಈಗ ನಮ್ಮ ದಾವಣಗೆರೆ ಜಿಲ್ಲೆನೆ ತಗೊಂಡ್ರೆ ಹೊಸೂರು ಸುತ್ತಮುತ್ತ ಸಂತೆಬೆನ್ನೂರು ಸುತ್ತಮುತ್ತ ಬರೀ ಮಾವಿನ ತೋಟಗಳಿದೆ. ಅಲ್ಲಿ ಏನಾಗುತ್ತೆ, ಬರೀ ಮಾವು ಮೇಲೆ ಡಿಪೆಂಡ್ ಆಗಿದ್ದಾರೆ. ಮಾವು ಒಂದು ರೇಟ್ ಫುಲ್ ಡೌನ್ ಆಯ್ತು ಅಂದ್ರೆ ಆ ಊರಲ್ಲಿ ಇರೋರು ಎಲ್ಲರಿಗೂ ಸಂಕಷ್ಟ ಬರುತ್ತೆ. ಸೊ ಇದಕ್ಕೆ ಈಗ ಅಡಕೆ ಬೆಳೆಗಾರರು ಮೇನ್, ಇದನ್ನ ನಾನು ಹೇಳಕ್ ಇಷ್ಟಪಡೋದು ಅಂದ್ರೆ ಮೇನ್ ಅಡಕೆ ಬೆಳೆಗಾರರಿಗೆ, ನೀವು ಅಡಕೆ ಜೊತೆಗೆ ಬೇರೆ ಉಪ ಬೆಳೆಗಳನ್ನ ಆದ ಕಾಫಿ ಅಥವಾ ಕೋಕೋ ಈ ತರದ್ ಏನಾದ್ರೂ ಬೆಳಿಬೇಕು. ಬರೀ ಅಡಕೆ ಬೆಳೆದು ಕೆಳಗಡೆ ಕಳೆನಾಶಕ ಸ್ಪ್ರೇ ಮಾಡಿ ಅದನ್ನ ಮಾಡೋದ್ರಿಂದ ಅರ್ಥ ಇರೋದಿಲ್ಲ. ಮಿಶ್ರ ಬೆಳೆಯಾಗಿ ಕಾಳುಮೆಣಸು, ವಿಳ್ಯದೆಲೆ ಈ ತರ ಎಲ್ಲ ಅಡಿಕೆ ಮಧ್ಯದಲ್ಲಿ ಸಾಕಷ್ಟು ಲಾಭದಾಯಕವಾಗಿ ಬೆಳಿಬಹುದು ಅಂತಾರೆ. ಹೌದು ಸರ್, ಅದ್ರ ಜೊತೆ ಅರಶಿನ ಹಾಕಬಹುದು, ನೆರಳಲ್ಲಿ ಬರುವಂತ ಜಾದು, ಮತ್ತೆ ಸ್ವರ್ಣಗೆಡ್ಡೆ ಅಂತೀವಲ್ಲ ಅದು ಬರುತ್ತೆ. ಈ ತರದೆಲ್ಲ ಒಳಗಡೆ ಬರುವಂತ ಒಳ್ಳೊಳ್ಳೆ ತರಕಾರಿ ಬೆಳೆಗಳನ್ನು ಕೂಡ ಬೆಳಿಬಹುದು ನೀವು. ಆಮೇಲೆ ಸ್ಕ್ವಾಶಸ್ ಅಂತೀವಿ, ಈ ಕುಂಬಳಕಾಯಿ ಬಳ್ಳಿ ತರದವು, ಆ ತರದೆಲ್ಲ ನೀವು ಗಿಡಗಳಿಗೆ ಸುಣ್ಣ ಹೊಡಿತೀರಿ, ಗರಿ ಕಟ್ಟಿಸ್ತೀರಿ, ಅದ್ರ ಬದಲು ಮೂಲೆ ಆ ಸೈಡ್ ಬಿಸಿಲು ಬರೋ ಜಾಗಗಳಿಗೆ ಬಳ್ಳಿಗಳನ್ನ ಹಾಕೊಳ್ಳಿ, ತುಂಬಾ ಉಪಯುಕ್ತ ಆಗುತ್ತೆ ನಿಮಗೆ, ಅದರಿಂದ ಆದಾಯನೂ ಬರುತ್ತೆ. ಹಾಗಿದ್ರೆ ಪಾಟೀಲ್ ರೀ, ನಿಮ್ ಜಮೀನ್ ಎಷ್ಟು ಎಕರೆ ಇದೆ, ಏನೇನು ಬೆಳೆಗಳು ಬೆಳೀತಾ ಇದ್ರ? ನಮ್ ತಂದೆ ಹೆಸರಲ್ಲಿ 6 ಎಕರೆ ಜಾಗ ಇದೆ. ಅಲ್ಲಿ ನಾವು ಈಗ ಸದ್ಯದಲ್ಲಿ ಅಡಿಕೆ, ಮಾವು, ಸಪೋಟ, ಮೋಸಂಬಿ ಇವು ನಮಗೆ ಮೇನ್ ಬೆಳೆಗಳು. ಇದ್ರ ಜೊತೆಗೆ ಮತ್ತೆ ನುಗ್ಗೆ ಮತ್ತೆ ಕರ್ಬೇವು ಇದೆ. ನುಗ್ಗೆ ಒಂದು 400 ಗಿಡ ಇದೆ, ಕರ್ಬೇವು ಒಂದು 250 ಗಿಡ ಇದೆ. ಇದ್ರ ಜೊತೆ ತೆಂಗು ಒಂದು 50 ಗಿಡಗಳು ಇದಾವೆ. ಅದ್ರ ಜೊತೆ ನಾವು ಮನೆ ಪರ್ಪಸ್ಗೆ ಅಂದ್ರೆ ನಮಗೆ ಹೊರಗಡೆ ಕೊಂಡ್ಕೊಳ್ಳೋಕೆ ಇಷ್ಟ ಇಲ್ಲದ ಕಾರಣ ಮನೆಗೆ ಬೇಕಾಗಿರೋಕ್ಕೆ ಎಲ್ಲಾ ತರ ಒಂದು 50-60 ತರ ಹಣ್ಣಿನ ಗಿಡಗಳು ಮತ್ತು ಮೆಡಿಸಿನಲ್ ಪ್ಲಾಂಟ್ಸ್ ಒಂದು ಆರ್ಚರ್ಡ್ ಮಾಡಬೇಕು ಅಂದ್ರೆ ಮೆಡಿಸಿನಲ್ ಪ್ಲಾಂಟ್ಗಳನ್ನ ಒಂದು ತೋಪು ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಒಂದು 40 ತರ ಮೆಡಿಸಿನಲ್ ಪ್ಲಾಂಟ್ಸ್ಗಳನ್ನು ಕೂಡ ಸಾಕಿದ್ದೀನಿ. ಇದ್ರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಫಿಷರೀಸ್ ಮಾಡಬೇಕು ಅಂತ ಆಲೋಚನೆ ಇದೆ. ಅದ್ರ ಜೊತೆಗೆ ಹಸುನು ಸಾಕಬೇಕು ಅನ್ನೋ ಒಂದು ಇದೆ ಇಂಟ್ರೆಸ್ಟ್. ನೋಡಬೇಕು ಮುಂದಿನ ದಿನಗಳಲ್ಲಿ ಟೈಮು ಮತ್ತು ಅದರದ್ದು ಒಂದು ಕಾಲ ಕೊಡು ಬಂದ್ರೆ ಮಾಡೋ ಇಚ್ಛೆ ಇದೆ. ಈಗ ತೋಟಗಾರಿಕೆ ಬೆಳೆಗಳು ಬೆಳೀತಾ ಇದ್ರೆ ಅದ್ರ ಮಧ್ಯಕ್ಕೆ ಔಷಧೀಯ ಸಸ್ಯಗಳು ಬೆಳಬೇಕಂತ ಯಾಕೆ ಆಸಕ್ತಿ ಬಂತು? ಅದೇ ಹೇಳಿದ್ನಲ್ಲ ನಿಮಗೀಗ, ಈಗೇನ್ ನಾವು ಗಿಡಗಳಿಗೆ ಆರ್ಗ್ಯಾನಿಕ್ ಅಂತ ನಾವು ನೋಡ್ತೀವಿ, ಅದೇ ತರನೇ ಮನುಷ್ಯರು ಕೂಡ ನಮ್ಮ ಮೂಲ ಪದ್ಧತಿಗಳು ಅಂದ್ರೆ ನಮ್ಮ ಹಿರಿಯರು ಎಲ್ಲ ಯೂಸ್ ಮಾಡ್ತಿದ್ರು, ಕೆಂಬಂದ್ರೆ ದೊಡ್ಡ ಪತ್ರೆ ಎಲೆನೋ ಜೇನುತುಪ್ಪ ಅರಶಿನನೋ ತಗೋತಿದ್ರು. ಆದ್ರೆ ನಾವು ಈಗಿನವ್ರು ಏನ್ ಮಾಡ್ತೀವಿ, ಮೆಡಿಸಿನಲ್ ಶಾಪಿಗೆ ಹೋಗ್ತೀವಿ, ಕ್ರೋಸಿನ್ ತಗೊಂಡ್ಬರ್ತೀವಿ, ಇಲ್ಲ ಅದೇನೋ ಇನ್ನೊಂದು ಟ್ಯಾಬ್ಲೆಟ್ ವಿಕ್ಸಾಕ್ಷನ್ 500 ಅಂತ ಆ ತರದೆಲ್ಲ ಟ್ಯಾಬ್ಲೆಟ್ಸ್ ತಗೋತೀವಿ. ಸೊ ನನಗೆ ಇದ್ರ ಬಗ್ಗೆ ನಮ್ಮ ತಾಯಿಯವ್ರದ್ದು ತುಂಬಾ ಇಂಟ್ರೆಸ್ಟ್ ಅವ್ರಿಗೆ ಆಯುರ್ವೇದಿಕ್ ಅಲ್ಲಿ, ಹಾಗಾಗಿ ನಾವು ಆಯುರ್ವೇದಿಕ್ ಇಂದ ಸ್ವಲ್ಪ ಒಲವಿದೆ. ಆಮೇಲೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ರು ಇದ್ದಾರೆ ದಾವಣಗೆರೆಯಲ್ಲಿ, ಉತ್ತಮವಾದಂತ ಒಂದು ಆಯುರ್ವೇದಿಕ್ ಚಿಕಿತ್ಸೆ ಕೊಡ್ತಾರೆ, ಅವರು ಒಬ್ರು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅದರಿಂದ. ಹಾಗೆ ಹೀಗಾಗಿ ಲಾಭ ತಂದು ಕೊಡ್ತಿದ್ಯಾ ನಿಮ್ ಜಮೀನಲ್ಲಿ ಬೆಳೆಗಳು? ಖಂಡಿತ ಸರ್, ನಾವು ತೋಟ ಸ್ಟಾರ್ಟ್ ಮಾಡಿ 8 ವರ್ಷ ಆಯ್ತು. ತೋಟ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಬಾಳೆ ಹಾಕಿದ್ವಿ ಅಡಿಕೆ ಗಿಡದ ಜೊತೆಗೆ, ಆವಾಗ ತುಂಬಾ ಚೆನ್ನಾಗಿ ಬಾಳೆಯಿಂದ ಲಾಭ ಕಂಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಬಾಳೆ ತೆಗೆದಾಗಿ 2 ವರ್ಷ ತನಕ ಒಳಗಡೆ ಇಂಟರ್ ಕ್ರಾಪ್ ಆಗಿ ತರಕಾರಿಗಳು ಬೆಂಡೆಕಾಯಿ ಜವಳಿಕಾಯಿ ಎಲ್ಲ ಮಾಡಿದ್ದೀವಿ. ಸಾಕಾಗೋಷ್ಟು ಬಂದಿದೆ ನಮಗೆ ಜವಳಿಕಾಯಿ ಬೆಂಡೆಕಾಯಿ. ಈಗಲೂ ಕೂಡ ನಮಗೆ ಚನ್ನಗಿರಿ ಮಾರ್ಕೆಟು ಮತ್ತು ದಾವಣಗೆರೆ ಮಾರ್ಕೆಟಲ್ಲಿ ಯಾವಾಗ ತರಕಾರಿ ತರ್ತೀರಾ ಅಂತ ಕೇಳುವಷ್ಟು ಮಟ್ಟಕ್ಕೆ ತುಂಬ ಚೆನ್ನಾಗಿ ಬೆಳೆದಿದ್ದೀವಿ. ಅದರ ನೆಕ್ಸ್ಟು ಉದ್ದು ತೊಗರಿ ಹೆಸರು ಈ ಥರದಂಥ ಬೇಳೆಕಾಳುಗಳನ್ನು ಮತ್ತು ಕಡಲೆ ಇಷ್ಟನ್ನು ಮನೆ ಪರ್ಪಸ್ಗೂ ಬೆಳ್ಕೊಂಡು ಮತ್ತೆ ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಕೊಟ್ಟಿದ್ದೀವಿ. ಮೂಲಂಗಿ ಒಂದು ತುಂಬ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮೂಲಂಗಿ ಅದು ಒಂದು ಒಂದೂವರೆ ಅಡಿ ತನಕ ಉದ್ದ ಮತ್ತೆ ಡಯಾಮೀಟರ್ ಕೂಡ ತುಂಬ ದೊಡ್ಡದಾಗಿ ಬಂದಿತ್ತು. ಅದು ನೋಡಿದ್ರೆ ಬಲ್ತಿದೆಯೇನೋ ಅನ್ನೋ ಅಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಮೂಲಂಗಿ. ಮತ್ತೆ ಕ್ಯಾರೆಟ್ ಕೂಡ ಹಾಕಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾ ತರ ತರಕಾರಿನೂ ಟೆಸ್ಟ್ ಮಾಡಿ ಟ್ರೈ ಮಾಡಬೇಕು ಅನ್ನೋ ಒಂದು ಆಸೆ ನನಗೆ. ಈಗ ಈ ಕೃಷಿ ಜೊತೆಗೆ ಈ ತರಕಾರಿ ಬೆಳೆಗಳನ್ನ ಬೆಳೀತೀರ, ಸಾಕಷ್ಟು ಜನ ಕೃಷಿಕರು ಏನಂತಾರೆ, ಈ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ನಮ್ಗೆ ಯಾವ್ದೇ ಕೃಷಿ ಯಶಸ್ವಿಯಾಗಿ ಮಾಡ್ಬೇಕಂದ್ರೆ ಅಂತ. ಅಂತಂದ್ರಲ್ಲಿ ನಿಮ್ಗೆ ಎಲ್ಲ ಕಾರ್ಮಿಕರು ಸಿಗ್ತಾರ, ನೀವೆಲ್ಲ ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರಿ? ಖಂಡಿತ ಸರ್, ಇದು ತುಂಬಾ ಈಸಿ ಆದಂತ ಒಂದು ಕೆಲಸ ನನಗೆ ಕೇಳಿದ್ರೆ. ಏನಾಗುತ್ತೆ ಈಗ ನಮ್ಮ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಮ್ಮ ತೋಟದಲ್ಲಿ ಪಕ್ಕಕ್ಕೆ ಇನ್ನೊಬ್ರು ತೋಟ ಇದೆ. ಅವ್ರೇನ್ ಮಾಡ್ತಾರೆ, ಕೂಲಿಯವ್ರನ್ನ ಕರೆಸ್ತಾರೆ, ಅವ್ರಿಗೆ ಮಧ್ಯಾಹ್ನ ಒಂದು ಊಟ ಕೊಡೋದಿಲ್ಲ, ಒಂದು ಉಪಚಾರ ಇರೋದಿಲ್ಲ. ಈಗ ಯಾರೇ ಆಗಲಿ ಒಬ್ರು ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೆ ಮಧ್ಯಾಹ್ನ ಬಿಸಿಲಲ್ಲಿ ಒಂದು ಮಜ್ಜಿಗೆನೋ ಅಥವಾ ಒಂದು ಊಟನೋ ಏನೋ ಒಂದು ಕೊಡ್ಬೇಕಾಗತ್ತೆ. ಈಗ ಯಾಕೆಂದ್ರೆ ನಮ್ಮ ಕೆಲಸ ಮಾಡಿಸ್ಕೊಡಕ್ಕಂತ ಬಂದಿರ್ತಾರೆ ಅವರು. ಈಗ ಏನಾಗುತ್ತೆ, ಅಂತ ಜಾಗಗಳಿಗೆ ಏನ್ ಮಾಡ್ತಾರೆ, ಕೂಲಿಗೆ ಬಂದಿರೋ ಅಂತವ್ರು ಬೆಳಗ್ಗೆ 9:30-10 ಗಂಟೆಗೆ ಬರ್ಬೇಕಾದ್ರು 10:30-11 ಗಂಟೆಗೆ ಬರ್ತಾರೆ, ಸಾಯಂಕಾಲ 4:00-4:30 ಹೊರಟು ಬಿಡ್ತಾರೆ. ಅವರಿಗೂ ಕೂಡ ಅದೇ 350 ರೂಪಾಯಿ ಕೂಲಿನೇ ಕೊಡ್ತಾರೆ, ಕರೆಕ್ಟಾ? ಅದೇ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ತಂದೆ ತಾಯಿಯವರು ಬೆಳೆಸ್ಕೊಂಬಂದಿರೋಂತ ಪದ್ಧತಿ ಅಂದ್ರೆ, ಬೆಳಗ್ಗೆ 9:00-9:30 ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ ನಮ್ಮ ತೋಟಕ್ಕೆ. ಬಂದವರಿಗೆ ನಾವು 1:30-2 ಗಂಟೆ ಅಷ್ಟೊತ್ತಿಗೆ ಊಟಕ್ಕೆ ಕರಿತೀವಿ. ನಾವೇ ಬಿಸಿ ಬಿಸಿಯಾದಂತ ಅಡುಗೆನ ಮಾಡಿರ್ತೀವಿ. ಕೂಲಿಯವರು ಅಂತ ಕರೆಯಕ್ ನನಗೆ ಇಷ್ಟಪಡಲ್ಲ, ಮನೆ ಕೆಲಸಕ್ಕೆ ಅಂತ ಬಂದಿರ್ತಾರಲ್ಲ, ಊಟಕ್ಕೆ ಕೊಡ್ತೀವಿ. ಊಟ ಕೊಟ್ಟ ಮೇಲೆ ಅವರು ಸಾಯಂಕಾಲ 4:00-4:30 ಅಷ್ಟೊತ್ತಿಗೆ ಒಂದು ನಮ್ಮ ತೋಟದಲ್ಲೇ ಬೆಳೆದಿರೋ ಯಾವ್ದಾರು ಹಣ್ಣಿನ ಜ್ಯೂಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಕಾಫಿ ಅಥವಾ ಟೀ ಯಾವ್ದಾದ್ರು ಇಷ್ಟು ಕೊಡ್ತೀವಿ. ಇದರಿಂದ ನನಗೆ 6:00-7:00 ತನಕ ಕೆಲಸ ಮಾಡ್ತಾರೆ ನನಗೆ. ಅದು ಎಷ್ಟು ಡಿಫ್ರೆನ್ಸ್ ಅಂದ್ರೆ, ಬೆಳಗ್ಗೆ 1 ಗಂಟೆ, ಸಾಯಂಕಾಲ 2 ಗಂಟೆ, 3 ಗಂಟೆ ಎಕ್ಸ್ಟ್ರಾ ಕೆಲಸ ಆಯ್ತು. ಅಲ್ಲಿಗೆ ಅರ್ಧ ದಿನದ ಕೂಲಿ. ಸೊ ನಾನು 350 ರೂಪಾಯಿನಲ್ಲಿ ಪ್ಲಸ್ 30 ರೂಪಾಯಿ ಒಬ್ಬೊಬ್ಬರಿಗೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ತಿರ್ಬೋದು ನಾನು, ಕರೆಕ್ಟಾ? 380 ರೂಪಾಯಿಗೆ ನನಗೆ 1.5 ದಿನದ ಕೂಲಿ ಸಿಗುತ್ತೆ, ಅಷ್ಟು ಕೆಲಸ ಸಿಗುತ್ತೆ ನನಗೆ. ಸೊ ಈ ತರ ಏನು ಅದು ಆಸೆ ತೋರಿಸೋದು ಅಂತ ಅಲ್ಲ, ನಾವು ಮಾಡ್ಬೇಕಾಗಿರೋ ಒಂದು ಜವಾಬ್ದಾರಿ ಅದು. ಚೆನ್ನಾಗಿ ನೋಡ್ಕೊಳ್ತೀವೋ ಅವರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಇನ್ನೊಂದ್ ದಿವಸ ಕರೆದ್ರೆ ಬರ್ತಾರೆ, ನಾವು ಒಬ್ರು ಕರೆದ್ರೆ 4 ಜನ ಬರೋ ತರ ಇರಬೇಕು. ಈಗ ಯುವಕರಲ್ಲಿ ಈಗ ಕೃಷಿ ಕಡೆಗೆ ಆಸಕ್ತಿ ಕಡಿಮೆ ಆಗಿದೆ ಅಂತದ್ರಲ್ಲಿ ಆಸಕ್ತಿ ಹೆಚ್ಚಿಸ್ಕೋಬೇಕು ಈ ಕೃಷಿ ಕಡೆಗೆ ಅಂದ್ರೆ ಯಾವ ತರ ಮಾಡ್ಬೇಕು ಅಂತ? ಹೌದು ಸರ್, ಈಗ ಹೆಂಗೆ ಅಂದ್ರೆ, ಈಗ ನನ್ನ ಫ್ರೆಂಡ್ಸ್ ಒಂದಿಬ್ರು ಇದಾರೆ, ಅವರಿಗೆ ಮಾಡಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ, ದುಡ್ಡು ಇದೆ, ಜಾಗ ಇದೆ, ಆದ್ರೆ ಅವ್ರಿಗೆ ಒಂದು ಬೇಸಿಕ್ ಐಡಿಯಾ ಇಲ್ಲ. ಸೊ ಅಂತವ್ರಿಗೆ ನಾನೇನ್ ಹೇಳ್ತೀನಿ ಅಂದ್ರೆ, ಫಸ್ಟ್ ಮನೇಲಿ ಒಂದು 4 ಕುಂಡ್ಲ ತಗೊಂಡೋಗಿ ಟೆರೆಸ್ ಮೇಲೆ ಗಿಡಗಳು ಬೆಳೆಸಿ ತರಕಾರಿ ಬೆಳೀರಿ. ಬರೀ ಫಸ್ಟ್ ನೀವು ಮೆಂತೆ ಸೊಪ್ಪಿನ ಬೀಜ ಮನೇಲಿ ಎಂಥವ್ರ ಮನೆಗಾದ್ರೂ ಮೆಂತೆ ಬೀಜ ಇದ್ದೇ ಇರುತ್ತೆ ಅಥವಾ ಕೊತ್ತಂಬರಿ ಬೀಜ ಇದ್ದೇ ಇರುತ್ತೆ. ಸ್ಟಾರ್ಟಿಂಗ್ ನೀವು ಅದನ್ನ ಬೆಳೀರಿ, ಅದನ್ನ ಬೆಳೆದಾಗ ನಿಮಗೊಂದು ಖುಷಿ ಸಿಗುತ್ತಲ್ಲ, ಆ ಖುಷಿನೇ ನಿಮ್ಮನ್ನು ಮೇಲೆ ಕರ್ಕೊಂಡು ಹೋಗುತ್ತೆ. ಅದು 4 ಪಾಟಿಂದ 40 ಎಕರೆ ಮಾಡೋಷ್ಟು ಕ್ಯೂರಿಯಾಸಿಟಿ ಅಲ್ಲಿ ಸ್ಟಾರ್ಟ್ ಆಗಬೇಕು, ಆ ತರ ಅಂತ ನಾನು ಹೇಳ್ತೀನಿ. ಈಗ ನೀವು ಒಂದ್ ಸಾಲಲ್ಲಿ 2 ಬೆಳೆ ಬೆಳಿಬೇಕು ಅಂತ ಅಂದ್ರೆ, ಅದು ಒಂದ್ ಸಾಲಲ್ಲಿ 2 ಬೆಳೆ ಬೆಳೆಯೋದಂದ್ರೆ ಯಾವ ತರ ಅದು ಯಾವ ಯಶಸ್ವಿ ಆಗುತ್ತಂತೆ? ಹಾ ಸರ್, ಈಗ ನಾನೇನು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ತೊಗರಿ ಮತ್ತೆ ಉದ್ದು ಹೆಸರು ಹಾಕಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ, ನಾರ್ಮಲಿ ನಮ್ಗೆ ಕೆಲ್ಸಕ್ಕೆ ಬರೋರು ಇಲ್ಲ ತೊಗರಿನೇ ಸಪರೇಟ್ ಮಾಡ್ಬೇಕು, ಉದ್ದು ಸಪರೇಟ್ ಹಾಕ್ಬೇಕು, ಹೆಸರು ಸಪರೇಟ್ ಹಾಕ್ಬೇಕು, ಈ ತರ ಪದ್ಧತಿನೇ ನಾವೆಲ್ಲ ಮುಂಚೆಯಿಂದನೂ ಮಾಡ್ಕೊಂಡ್ ಬಂದಿರೋದು, ಇದೇ ತರಾನೇ ಮಾಡ್ಬೇಕು, ಇಲ್ಲ ಅಂದ್ರೆ ಅದು ಬೆಳೆ ಬರೋದಿಲ್ಲ ಅಂತ. ಸರಿ ಆಯ್ತು, ನಾನು ನೋಡೋಣ, ಈ ಸತಿ ಬೆಳೆ ಬರ್ಲಿಲ್ಲದ್ರೂ ಪರವಾಗಿಲ್ಲ, ಈ ಸತಿ ಈ ತರ ಮಾಡಿ ನೋಡೋಣ ಅಂತ. ಏನ್ ಮಾಡಿದ್ವಿ, ಒಂದೊಂದ್ ಎಕರೆ ಭಾಗ ಮಾಡ್ಕೊಂಡು 1 ಎಕರೆಗೆ ತೊಗರಿ ಮತ್ತು ಹೆಸರು, ಇನ್ನೊಂದ್ ಎಕರೆಗೆ ತೊಗರಿ ಮತ್ತೆ ಉದ್ದು ಮಿಕ್ಸ್ ಮಾಡಿ ಬಿತ್ತಿದ್ವಿ. ಅಂದ್ರೆ ಮಿಕ್ಸ್ ಮಾಡಿ ಅಂದ್ರೆ ಸಾಲ್ ಮಾಡ್ತೀವಲ್ಲ, ಫಸ್ಟ್ ಉದ್ದು ಬಿತ್ತ ಬಿಡೋದು, ಮಾಮೂಲಿ ಉದುರ್ಸ್ಕೊಂತ ಹೋಗೋದು, ಆಮೇಲೆ ಒಂದೊಂದಡಿ ದಾಯಕ್ಕೆ ತೊಗರಿನ ಬಿತ್ತೋದು, ಈ ತರ ಮಾಡಿದ್ವಿ. ಸೊ ಒಂದೇ ಸಾಲಲ್ಲಿ 2 ಬೆಳೆನೂ ಬರೋ ತರ, ಯಾಕೆಂದ್ರೆ ಉದ್ದು ಹೆಸರು ನಮಗೆ 45-50 ದಿವಸಕ್ಕೆ ಬಂದ್ಬಿಡುತ್ತೆ. ಸೊ ಆ ಬಂದದ್ದನ್ನ ಅಷ್ಟೊತ್ತ ತನಕ ಇನ್ನು ತೊಗರಿ ಇನ್ನು 2 ಅಡಿ ಅಷ್ಟು ಹೈಟ್ ಇರುತ್ತೆ. ಸೊ ಉದ್ದು ಹೆಸರು ತಗೊಳ್ಳೋದ್ರೊಳಗೆ ತೊಗರಿ ಅಷ್ಟು ಮಟ್ಟಿಗೆ ಬಂದಿರುತ್ತೆ. ಆಮೇಲೆ ಇದ್ರ ಎಲೆ ಏನು ಉದುರಿರುತ್ತಲ್ಲ, ಆ ಎಲೆ ದರ್ಗು ಮತ್ತೆ ಕಂಪೋಸ್ಟ್ ಆಗ್ಬಿಡುತ್ತೆ. ಸೊ ನಮಗೆ ತೊಗರಿನೂ ಡಬಲ್ ಇಳುವರಿ ಬರುತ್ತೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾನು ಕಂಡುಕೊಂಡಿರೋದು. ಅದಕ್ಕೆ ನಾನು ರೈತರಿಗೆ ಏನು ಹೇಳ್ತೀನಿ ಅಂದ್ರೆ, ನೆಕ್ಸ್ಟ್ ಬಿತ್ತುವಾಗ ಇದೊಂದು ಎಕ್ಸ್ಪೆರಿಮೆಂಟ್, ನೀವು ಸ್ಟಾರ್ಟಿಂಗ್ ನಲ್ಲೇ ಅಷ್ಟು ಮಾಡಿ ಅಂತ ಹೇಳಲ್ಲ, ನಾಲ್ಕು ಸಾಲ ಇದನ್ನ ಮಾಡಿ, ನಿಮಗೆ ಅನುಕೂಲ ಅನ್ನಿಸ್ತು, ಚೆನ್ನಾಗಿ ಬಂದಿದೆ ಅನ್ನೋ ಅನ್ನಿಸ್ತು ಅಂದಾಗ ನೀವು ಪೂರ್ತಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಪ್ರತಿ ದಿವಸ ಒಂದು ಬೀಜ ಬಿತ್ತೋದ್ರಿಂದ ನಮಗೆ ಮುಂದೆ ತುಂಬಾ ಅನುಕೂಲ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ರೆ ಅದೇನ ಯಾವ ರೀತಿ, ಅದನ್ನ ಯಾವ ರೀತಿ ಕಾನ್ಸೆಪ್ಟ್ ಅಂದ್ರೆ? ಈಗ ನೋಡಿ ಸರ್, ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ, ನಾವು ಮನೆಯಲ್ಲಿ ನಾನಿಲ್ಲ ಅಂದ್ರೆ ನಮ್ಮ ತಾಯಿಯವರು ಇರ್ತಾರೆ, ಯಾರು ಒಬ್ರು ಇರ್ತಾರೆ, ದಿನ ಬೆಳಗ್ಗೆ ನಾವು ಗಿಡಕ್ಕೆ ಏನ್ ನೀರ್ ಹಾಕಕ್ ಹೋಗ್ತಿವಲ್ಲ, ದಿನ ಎರಡು ಕೈಯಲ್ಲಿ ಒಂದು ಎರಡು ಬೀಜ ಇಟ್ಕೊಂಡು ಹೋಗೋದು ಅಥವಾ ನಾಲ್ಕು ಬೀಜ ಇಟ್ಕೊಂಡು ಹೋಗೋದು, ಸೊಪ್ಪು ಆದ್ರೆ ಒಂದು 15-20 ಬೀಜ ಆಗುತ್ತೆ ಇಟ್ಕೊಂಡು ಹೋಗೋದು, ಪಾಟ್ ಅಲ್ಲಿ ಆದ್ರೆ ಪಾಟ್ ಅಲ್ಲಿ, ಇಲ್ಲ ನೆಲದಲ್ಲಿ ಹಾಕೋರಾದ್ರೆ ನೆಲದಲ್ಲಿ. ಈಗ ಏನಾಗುತ್ತೆ, ನಾವು ಇವತ್ತು ಸೊಪ್ಪು ಕಿತ್ತರೆ ಇನ್ನು 15 ದಿವಸಕ್ಕೆ ನೆಕ್ಸ್ಟ್ ಬರೋತರ, ಅದೇ ಕಂಟಿನ್ಯೂಟಿ ಇರ್ಬೇಕು ನಮಗೆ, ತರಕಾರಿಗಳು ಬರೋದಾಗ್ಲಿ ಅಥವಾ ಇನ್ನೊಂದಾಗ್ಲಿ. ನಾವು ಈಗ ತೋಟಗಳಲ್ಲಾದ್ರೆ, ಈಗ ನಾವು ರೈತರಾದವರು ಹೊರಗಡೆಯಿಂದ ತರಕಾರಿ ತರ್ತೀವಿ ಅಂದ್ರೆ ನಮ್ಮನ್ನ ರೈತರು ಅಂತ ಕರೆಯೋದ್ರಲ್ಲಿ ಅರ್ಥನೇ ಇರಲ್ಲ ಅಂತ ನಾನು ಹೇಳ್ತೀನಿ. ನಾವು ಮನೆಗೆ ಏನ್ ಬೆಳ್ಕೋಬೇಕ ಅದನ್ನ ನಾವು ಬೆಳ್ಕೊಂಡ್ರೆ ನಾವು ರೈತರು ಅಂತ ಅನ್ನೋದು. ಮುಂಚೆ ಆಗಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂದ್ರೆ ಅವ್ರು ಬೆಳ್ಕೊಂಡು ಅವ್ರಿಗೆ ಮಿಕ್ಕಿದ್ದನ್ನ ಬೇರೆಯವ್ರಿಗೆ ಕೊಡ್ತಾ ಇದ್ರು, ಈಗಿನವ್ರದ್ದು ಹಂಗಾಗಿಲ್ಲ, ಬೇರೆಯವ್ರಿಗೆಲ್ಲ ಮಾರ್ಬಿಟ್ಟು ಮತ್ತೆ ಕೊಂಡ್ಕೊಂಡ್ಬರ್ತಾರೆ. ಸೊ ಇದೊಂಥರ ಹೆಂಗಾಗಿದೆ ಅಂದ್ರೆ, ಇವರು ರೈತರು ಅನ್ನೋದಕ್ಕಿಂತ ವ್ಯಾಪಾರಸ್ಥರು ಅನ್ನಂಗೆ ಆಗ್ಬಿಟ್ಟಿದೆ. ನಾವು ಫಸ್ಟ್ ಮನೆಗೆ ನಾವು ಬೆಳ್ಕೊಂಡ್ರೆ ನಾವು ರೈತರು. ಅದಕ್ಕೆ ನಾನೇನು ಹೇಳೋದು ಅಂದ್ರೆ, ಇವತ್ತು ನಿಮಗೆ ಗೊತ್ತಿರುತ್ತೆ 45-50 ದಿವಸಕ್ಕೆ ನಿಮಗೆ ಹೀರೆಕಾಯಿ ಬಳ್ಳಿ ಟೈಮ್ ಮುಗಿಯುತ್ತೆ. ಸೊ ಅವಾಗ ನೀವು ಇವತ್ತು ಹಾಕಿದ್ರೆ ನಿಮಗೆ ಇನ್ನೊಂದು 40 ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ, ಹಂಗೆ ಹಾಕೋಬೇಕು. ಕರೆಕ್ಟ್ ಟೈಮಿಂಗ್ಸ್ ನೋಡ್ಕೊಳ್ಳೋದು ಅಂದ್ರೆ ಅದೇ, ಅಲ್ಲಿಗೆ ದಿನ ಒಂದೊಂದು ಬೀಜ ಅಂತ ಅಂದ್ರೂ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ ಅಂತ ಅರ್ಥ. ಆತರ ಈಗ ನೀವು ಮಾತಾಡ್ಬೇಕಾದ ಸಾಕಷ್ಟು ಸರಿ ಗಮನಿಸ್ತೀವಿ, ಹೆಚ್ಚಾಗಿ ಸಾವಯವ ಕೃಷಿಗೆ ಒತ್ತು ಕೊಡ್ತೀರಾ ನಿಮ್ಮ ಜಮೀನಿನಲ್ಲಿ? ರಾಸಾಯನಿಕ ತುಂಬಾ ಕಡಿಮೆ ಬಳಸೋದ ಅಥವಾ ಬಳಸದೇ ಇಲ್ಲನ? ಸರ್, ಏನಾಗುತ್ತೆ ಅಂದ್ರೆ, ಸಸ್ಟೈನಬಿಲಿಟಿ ಅಂತ ಒಂದು ವರ್ಡ್ ಇದೆ. ಅಂದ್ರೆ ಫಸ್ಟ್ ನಾವು ಬದುಕಬೇಕು ಅಂತ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಯಾರು ನಾರಾಯಣ ರೆಡ್ಡಿ ಅವರು, ಆಮೇಲೆ ಸುಭಾಷ್ ಪಾಳೇಕರ್ ಅವರು, ಇವ್ರದ್ದೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗು, ನ್ಯಾಚುರಲ್ ಫಾರ್ಮಿಂಗು ಅನ್ನೋದು ಒಂದು ಇದು ಬರುತ್ತೆ. ಸೊ ಈಗ ಏನಾಗ್ಬಿಡುತ್ತೆ ಯುವಕರಿಗೆ ಅಂದ್ರೆ, ಇಲ್ಲಿ ಎಲ್ಲೋ ಒಂದು ಫೇಸ್ಬುಕ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ವಿಡಿಯೋ ನೋಡ್ಬಿಡ್ತಾರೆ, ಆ ಎನರ್ಜಿನಲ್ಲಿ ಏ ಇಲ್ಲ ಅವ್ರ ಅಪ್ಪಾಜಿ ಅವ್ರು ಯಾರೋ ಮಾಡ್ತಿರ್ತಾರೆ, ಪಾಪ ಕೆಮಿಕಲ್ ಹಾಕೊಂಡೇ ಮಾಡ್ತಿರ್ತಾರೆ, ಅಲ್ಲಿ ಏನಾಗ್ಬಿಡುತ್ತೆ, ಇಲ್ಲ ಇಲ್ಲ ಇಲ್ಲ ಈ ಸತಿ ಫುಲ್ ಚೇಂಜ್ ಮಾಡ್ಬಿಡೋಣ, ಎಲ್ಲ ಆರ್ಗ್ಯಾನಿಕ್ ಹಾಕ್ಬಿಡೋಣ ಅಂತಾರೆ. ಅಲ್ಲಿ ಏನಾಗುತ್ತೆ ಅವ್ರಿಗೆ, ಅದರಿಂದನೇ ಒಂದು 4.25 ಲಕ್ಷ ಆದಾಯ ಬರ್ತಾ ಇರುತ್ತೆ ಒಂದು ವರ್ಷಕ್ಕೆ. ಸಡನ್ ಆಗಿ ನಾವು ಏನು ಆರ್ಗ್ಯಾನಿಕ್ ಸಡನ್ ಆಗಿ ಶಿಫ್ಟ್ ಆದ್ವಿ ಅಂದ್ರೆ ಆಟೋಮೆಟಿಕಲಿ ಅರ್ಧಕ್ಕರ್ಧ ಇಳುವರಿ ಕಮ್ಮಿ ಆಗ್ಬಿಡುತ್ತೆ. ಸೊ ನಾನು ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ಈ ತರ ಹೊಸಬ್ರಿಗೆ ಆಗ್ಲಿ ಅಥವಾ ಈ ಆರ್ಗ್ಯಾನಿಕ್ ಆಗಿ ಮಾಡ್ಬೇಕು ಅನ್ನೋಂಥವ್ರಿಗೆ ಫಸ್ಟ್ ನೀವು ಒಂದು 75% ಆರ್ಗ್ಯಾನಿಕ್ ಅಂದ್ರೆ, ನೀವು 100% ಕೆಮಿಕಲ್ ಇರ್ತೀರಿ, 75% ಕೆಮಿಕಲ್, 25% ಆರ್ಗ್ಯಾನಿಕ್, ನೆಕ್ಸ್ಟ್ ಇಯರ್ಗೆ 50-50, ನೆಕ್ಸ್ಟ್ ಅದ್ರ ನೆಕ್ಸ್ಟ್ 25% ಕೆಮಿಕಲ್, 75% ಆರ್ಗ್ಯಾನಿಕ್ ಮಾಡಿ, ಅದ್ರ ನೆಕ್ಸ್ಟ್ ಇಯರ್ 5ನೇ ವರ್ಷದ ತನಕ ನೀವು ಅಲ್ಲಿಗೆ ಬರ್ತೀರಾ ಆರ್ಗ್ಯಾನಿಕ್ಗೆ ಅಂತ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಜಾಸ್ತಿ ಒಂದು ಇದು ಬರಲ್ಲ, ಏನು ಡಿಫರೆನ್ಸ್ ಬರೋದಿಲ್ಲ ನಿಮ್ಗೆ ಅಂದ್ರೆ, ಅಂತ ಹಂತವಾಗಿ ಹೋಗ್ಬೇಕು. ಹೌದು, ಏಕದಮ್ ನಾವು ಸಾವಯವ ಕೃಷಿಗೆ ಅಥವಾ ನೈಸರ್ಗಿಕ ಕೃಷಿಗೆ ಹೋದಾಗ ನಷ್ಟ ಅನುಭವಿಸ್ಬೇಕಾಗತ್ತೆ. ನೀವು ಹೇಳ್ದಂಗೆ ಈಗ 4 ಎಕರೆ ಇತ್ತಂದ್ರೆ ಪ್ರಾರಂಭದಲ್ಲಿ 1/2 ಎಕರೆ 1 ಎಕರೆ ಈ ತರ ಜಾಸ್ತಿ ಮಾಡ್ಕೊಂತ ಹೋಗೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ, ಲಾಸ್ ಆಗೋದಿಲ್ಲ ರೈತರಿಗೆ ಅಂತ. ಖಂಡಿತ. ಅದಾದ್ಮೇಲೆ ಈಗ ಕಳೆನಾಶಕದ ವಿಚಾರ ದೊಡ್ಡ ಒಂದು ಚರ್ಚೆ ಆಗುವಂತ ಒಂದು ವಿಚಾರ ಅದು, ಎಲ್ಲೆಲ್ಲಿ ಕಳೆನಾಶಕ ಯೂಸ್ ಮಾಡಬೇಕು ಅಂತ, ಆಮೇಲೆ ಯೂಸ್ ಮಾಡ್ಲೇಬೇಕೋ ಬೇಡೋ ಅಂತ. ಅದಕ್ಕೆ ನಾನು ಒಂದು ಸಜೆಷನ್ ಏನ್ ಹೇಳ್ತೀನಿ ಅಂದ್ರೆ, ಈಗ ಇಲ್ಲಪ್ಪ ನನಗೆ ಖಂಡಿತ ಎಲ್ಲೂ ಕೂಲಿಯವ್ರು ಸಿಗೋದು ಅಭಾವ ಇದೆ, ಆಮೇಲೆ ಇಲ್ಲ ಗಂಡಾಳು ಸಿಗಲ್ಲ ಹೆಣ್ಣಾಳೆ ಸಿಗ್ತಾರೆ ಅಂತ ಜಾಗಗಳಲ್ಲಿ, ಕೆಲವು ಕಡೆ ನಮಗೆ ಪ್ಲೇನ್ ಲ್ಯಾಂಡ್ ಕಾಣಲೇಬೇಕಾಗತ್ತೆ, ಅಂತ ಹತ್ರ ಮಾತ್ರ ಯೂಸ್ ಮಾಡಿ, ರೋಡ್ಗಳಿಗೆ ಯೂಸ್ ಮಾಡಿ, ನೀವು ಎಲ್ಲಿ ಬೆಳೆ ಬೆಳಿತೀರಲ್ಲ ಅಲ್ಲಿ ಯೂಸ್ ಮಾಡಬೇಡಿ. ಪೂರ್ತಿ 100% ಆರ್ಗ್ಯಾನಿಕ್ ಈಸ್ ನಾಟ್ ಪಾಸಿಬಲ್ ಇನ್ ಇಂಡಿಯನ್ ಫಾರ್ಮಿಂಗ್. ಯಾಕೆ ಅಂತಂದ್ರೆ, ಆ ಒಂದು ಮೆಂಟಾಲಿಟಿ ಇನ್ನು ನಮ್ಮ ಜನಗಳಿಗೆ ಬರಬೇಕು. ಆ ಮೆಂಟಾಲಿಟಿ ಬರೋದು ಇನ್ನು ತುಂಬಾ ಕಷ್ಟ, ಯಾಕೆಂದ್ರೆ ಒಬ್ರು ಅದನ್ನ ಮಾಡಿ ಇನ್ನೊಬ್ರು ಇದನ್ನ ಮಾಡ್ತೀವಿ ಅಂದಾಗ ಪಕ್ಕದ ತೋಟದಲ್ಲಿ ಇರೋಂತ ಇನ್ಸೆಕ್ಟ್ಸ್ ನಿಮಗೆ ಬರುತ್ತೆ. ಈಗ ತುಂಬಾ ಮೇಜರ್ ಅಲ್ಲಿ ಕ್ರಾಪ್ ಹಾಳಾದಾಗ ನೀವು ಕೆಮಿಕಲ್ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಬಂದೇ ಬರುತ್ತೆ. ಸೊ 100% ಆರ್ಗ್ಯಾನಿಕ್ ಇಸ್ ನಾಟ್ ಪಾಸಿಬಲ್. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ಗೆ ತಂದ್ಕೊಟ್ಟಿದೆ. ಖಂಡಿತ ಸರ್. ಎಷ್ಟು ಖುಷಿ ಅಂತ ಅಂದ್ರೆ, ತೋಟದಲ್ಲಿ ಒಂದು ರೌಂಡ್ ಹಿಂಗ್ ಹೋಗಿ ಬಂದ್ರೆ ಪ್ರಪಂಚದಲ್ಲಿ ಇನ್ನೇನು ಬೇಡಪ್ಪ ಅನ್ನೋ ಒಂದು ಖುಷಿ ಸಿಗುತ್ತೆ ನಿಮಗೆ. ಆತರ ನನಗೊಂದು ಅನುಭವ ಇಲ್ಲಿ ತನಕ ಆಗ್ತಾ ಇದೆ. ಈಗಿನ ಯುವಕರು ಈ ಕೃಷಿ ಕಡೆಗೆ ಆಸಕ್ತಿ ಕಡಿಮೆ ಮಾಡ್ಕೊಳ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಫಸ್ಟ್ ನೀವು 4 ಪಾಟ್ ಬೆಳೆಸ್ ನೋಡಿ, ಅವಾಗ ನೀವೇ ಹೇಳ್ತೀರಾ ಕೃಷಿ ಯಾಕೆ ಮಾಡಬೇಕು ಅಂತ ಒಂದು ಮಾತು ಹೇಳ್ತೀನಿ. ಬಹಳ ಸಂತೋಷ ಪಾಟೀಲ್ ಅವರೇ, ಇದುವರೆಗೂ ನಿಮ್ಮ ಈ ಕೃಷಿಯಲ್ಲಿ ನಾವು ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳು ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳನ್ನ ಕುರಿತು ದಾವಣಗೆರೆಯ ಕೃಷಿಕ ಜೆ ಕಾರ್ತಿಕ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎ ಜಗದೀಶ್ ಗೋಪನಹಳ್ಳಿ. ಪಹಾಡೋ ಪರ ಮಿಟ್ಟಿ ಕಿ ಮಜಬೂತ್ ಪಕಡ ನಹೀ ಹೋನೆ ಸೇ ಹೀ ನಾ ಬಾರಿಶ್ ಮೇ ಲ್ಯಾಂಡ್ ಸ್ಲೈಡ್ ಕಾ ಖತರಾ ಬಢ್ತಾ ಹೈ. ಇಸ್ಮೇ ಗಲತಿ ಕಿಸ್ಕಿ ಹೈ ಕಾಕಾ? ಹಮಾರಿ ಗಲತಿ. ಕೈಸೆ? जैसे पेड़ ना लगाना और पेड़ों की कटाई, गलत खेती करना, लापरवाही से कूड़ा करकट फेंक देना जिससे पानी की निकासी का रुक जाना, ऐसी गलतियां कभी नहीं करो और लैंडस्लाइड से बचो। बिल्कुल आपके हित में तत्पर एनडीएमए नेशनल डिजास्टर मैनेजमेंट अथॉरिटी द्वारा जनहित में जारी। ಇದೀಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆಯನ್ನ ಕೇಳಿ ಬರೋಣ. ಇವತ್ತು ನಾನು ನಮ್ಮ ರೈತ ಬಾಂಧವರಿಗೆ ಹೇಳತಕ್ಕಂತ ವಿಷಯ ಏನಪ್ಪಾ ಅಂದ್ರೆ, ಮೀನು ಮರಿ ಉತ್ಪಾದನೆ, ಇಂಗ್ಲಿಷ್ ಅಲ್ಲಿ ಫಿಶ್ ಸೀಡ್ ರೇರಿಂಗ್ ಅಂತ ಹೇಳ್ತೀವಿ. ಮೀನು ಮರಿ ಉತ್ಪಾದನೆ ಅಂದ್ರೆ ನಿಮಗೆ ಬಹಳಷ್ಟು ಜನ ಏನಾಗಿದೆ ಅಂದ್ರೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ನಮ್ಮ ದಾವಣಗೆರೆ ಜಿಲ್ಲೆ ಇರ್ಬೋದು, ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ಮೀನು ಮರಿ ತರಲಿಕ್ಕೆ ನಾವು ಸೀದೆ ಇಲ್ಲಿ ಹೋಗ್ತೀವಿ, ಭದ್ರಾ ರಿಸರ್ವ್ ಪಾಸೆಟ್ಗೆ ಹೋಗ್ತೀವಿ, ಲಕ್ಕವಳ್ಳಿ ಹತ್ರ ಹೋಗ್ತೀವಿ. ಅದನ್ನ ಯಾಕೆ ನಾವು ನಮ್ಮ ಹೊಲಗಳಲ್ಲಿ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ, ಮೀನು ಮರಿ ಉತ್ಪಾದನೆ ಮಾಡೋದು ಮೀನು ಸಾಕಾಣಿಕೆಗಿಂತ ಬಹಳ ಸುಲಭ, ಅಂದ್ರೆ ಬಹಳ ಸೂಕ್ಷ್ಮವಾಗಿರುತ್ತೆ. ನಾವು ಸೂಕ್ಷ್ಮವಾಗಿ ಕೆಲಸ ಮಾಡಿದಲ್ಲಿ ಹೆಚ್ಚಿನ ಒಂದು ಲಾಭವನ್ನ ಗಳಿಸಬಹುದು. ಮಾಡಬೇಕಾಗಿದ್ದು ಇಷ್ಟೇ ರೈತ ಬಾಂಧವರೇ. ಏನು ನಾವು ಅರ್ಧ ಎಕರೆ, ಹತ್ತು ಗುಂಟೆ ಅಥವಾ ಐದು ಗುಂಟೆ, ಐದು ಗುಂಟೆಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಸುಮಾರು 4 feet ಆಳ ನಾವು ಪಾಂಡನ್ನ ತೆಗೆಸಬೇಕು. ಅದು ಸಿಮೆಂಟ್ ಪಾಂಡು ಆಗಿರ್ಬೋದು, ಇಲ್ಲ ಮಾಮೂಲಿ ನೆಲದಲ್ಲೂ ಕೂಡ ನಾವು ಮೀನು ಸಾಕಾಣಿಕೆಯನ್ನು ಮಾಡಬಹುದು. ನಾವು ಇದನ್ನ ಹೆಂಗಪ್ಪ ಅಂದ್ರೆ, ನಾವು ಸುಮಾರು 100,000 ಸ್ಪಾನ್ ಮರಿಯನ್ನ ಬಿಆರ್ಪಿಯಲ್ಲಿ ಭದ್ರಾ ರಿಸರ್ವ್ ಪ್ರಾಜೆಕ್ಟ್ ಅಲ್ಲಿ ತರಬೇಕು. ಸ್ಪಾನ್ ಅಂತಂದ್ಬಿಟ್ಟು ಅದು ಸ್ಪಾನ್ 6 ದಿವಸದ್ದಾಗಿರುತ್ತೆ. ಮೀನು ಮರಿ ಏನು ಮೊಟ್ಟೆ ಇಡುತ್ತೆ, ಮೊಟ್ಟೆ ಆದ್ಮೇಲೆ 6 ದಿವಸ ನಂತರ ಅದಕ್ಕೆ ಸ್ಪಾನ್ ಅಂತ ಹೇಳ್ತೀವಿ. ಅದಾಗಿ 15 ದಿವಸದ ಸ್ಟೇಜ್ಗೆ ಫ್ರೈ ಅಂತ ಹೇಳ್ತೀವಿ. ಅದಾಗಿ 45 ದಿವಸದ ಸ್ಟೇಜ್ಗೆ ಫಿಂಗರ್ಲಿಂಗ್ಸ್ ಅಂತ ಹೇಳ್ತೀವಿ. ಈಗ ನಮಗೆ ಗೊತ್ತಿದೆ, ಜಲಾಶಯಗಳಿದಾವೆ ನಮ್ಮ ಕರ್ನಾಟಕದಲ್ಲಿ, ಬೇಕಾದಷ್ಟು ಕೃಷಿಕರು ಮೀನು ಸಾಕಾಣಿಕೆಯನ್ನು ಮಾಡ್ತಿದ್ದಾರೆ. ಏನಪ್ಪ, ಒಂದು ಮೀನು ಮರಿಗೆ 1 ರೂಪಾಯಿ. ಕಟ್ಲಾಗಿರ್ಬೋದು, ರೋವ್ ಆಗಿರ್ಬೋದು, ಮೃಗಾಲ ಆಗಿರ್ಬೋದು, ಗ್ರಾಸ್ ಕಾರ್ಪ್ ಆಗಿರ್ಬೋದು, ಮತ್ತೆ ಸಿಲ್ವರ್ ಕಾರ್ಪ್ ಆಗಿರ್ಬೋದು, ಇಲ್ಲ ಸಿ ಆಗಿರ್ಬೋದು, ಈ ಒಂದು ನಾವೇನಪ್ಪ 6 ದಿವಸದ ಮೀನು ಸ್ಪಾನನ್ನು ತಂದ್ಬಿಟ್ಟು ನಾವು 45 ದಿನಗಳ ತನಕ ಆಹಾರಕ್ಕೆ ಮಾಡಿದರೆ ನಮಗೆ ಸುಮಾರು 5 ಲಕ್ಷ ಸ್ಪಾನ್ ಬಿಟ್ಟರೆ ನಮಗೆ 1-1.5 ಲಕ್ಷ ಫಿಂಗರ್ಲಿಂಗ್ಸ್ ನಾವು ಅವನ್ನ ಬೆಳೆಸ್ಬೋದು. ಯಾಕಂದ್ರೆ ಮೊರ್ಟಾಲಿಟಿ ರೇಟು ಒಂದು 70% ಹೋಗಲಿ, 30% ರಿಮೈನಿಂಗ್ ಉಳ್ಕೊಂಡ್ರು ಕೂಡ ನಮಗೆ ಅಷ್ಟಾಗುತ್ತೆ. ಏನು 1 ರೂಪಾಯಿ ಒಂದು ಮೀನಿಗೆ ಆದರೆ 1.5 ಲಕ್ಷ ರೂಪಾಯಿ ಬರುತ್ತೆ. ಅದು ಖರ್ಚು ವೆಚ್ಚ ತೆಗೆದು ನಾವು ಸುಮಾರು 45 ದಿವಸದಲ್ಲೇ 1 ಲಕ್ಷ ರೂಪಾಯಿನ ನಾವು ಉಳಿಸ್ಬೋದು. ಉದಾಹರಣೆಗೆ ನಮ್ಮ ಹೊನ್ನಾಳಿ ಹೊಳೆವನ್ನೂರು ತಾಲೂಕಿನ ಹಾತಿಗಟ್ಟೆ ಎಂಬ ಗ್ರಾಮದಲ್ಲಿ ಅಲ್ಲಿ ಕೃಷಿಕರು ಮುಂಚೆಯಿಂದಲೂ ಭತ್ತ ಮತ್ತು ಕಬ್ಬನ್ನ ಬೆಳೀತಾ ಇದ್ರು. ಇದೇ ರೀತಿ ನಮ್ಮ ರೇಡಿಯೋ ಟಾಕ್ ಇರ್ಬೋದು, ತರಬೇತಿ ಕಾರ್ಯಕ್ರಮಗಳನ್ನ ಅವರು ಆಲಿಸ್ಕೊಂಡು ಅಲ್ಲಿರ್ತಕ್ಕಂಥ ರೈತರು ಎಲ್ಲ ಕನ್ವರ್ಟ್ ಆಗಿದ್ದಾರೆ. ಏನಕ್ಕಂದ್ರೆ ಮೀನು ಮರಿ ಸಾಕಾಣಿಕೆಗೆ ಪೂರ್ತಿ ಫೇಮಸ್ ಆಗಿಬಿಟ್ಟಿದ್ದಾರೆ ಅವರು. ಅವರು ಬೇರೆ ಆಂಧ್ರಕ್ಕೂ ಕಳಿಸ್ತಾರೆ, ಇವತ್ತು ಆ ಕೃಷಿಯಲ್ಲಿ ತೊಡಗಿದ್ದಾರೆ. ಅದಕ್ಕೋಸ್ಕರ ನಮ್ಮ ರೈತ ಬಾಂಧವರು ಕೇಳೋದಿಷ್ಟೇ, ನಾನೇನು 2 ಎಕರೆ 10 ಎಕರೆ ನಿಮ್ಮ ಹೊಲ ಇರ್ತಕ್ಕಂಥದ್ದನ್ನ ಪ್ಯಾಡಿ ಲ್ಯಾಂಡ್ ಅನ್ನ ಕನ್ವರ್ಟ್ ಮಾಡಿ, ಇಲ್ಲ ಶುಗರ್ ಲ್ಯಾಂಡ್ ಕನ್ವರ್ಟ್ ಮಾಡಿ, ಇಲ್ಲ ಅಡಿಕೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಿಲ್ಲ. ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ, ಸಂಪನ್ಮೂಲ ಅಂದ್ರೆ ಜಾಗವನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಮೀನು ಮರಿ ಸಾಕಾಣಿಕೆ ಮಾಡಿದಲ್ಲಿ ತುಂಬಾ ಯಶಸ್ಸನ್ನ ಕಾಣ್ತೀವಿ. ಮೀನು ಮರಿ ಸಾಕಾಣಿಕೆ ಮಾಡೋದು ತುಂಬಾ ಸುಲಭ. ಆ ಸ್ಪಾನ್ ಅನ್ನ ಏನು ತಂದು ನಾವು ಬಿಡ್ತೀವೋ ಏನೋ ಕೊಳದಲ್ಲಿ, ಕೊಳದಲ್ಲಿ ಬಿಟ್ಟಾಗ ಏನ್ ಮಾಡಬೇಕು, ಮುಂಚೆ ಕೊಳದ ಬಿಡೋದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು, ಸಗಣಿ ಮತ್ತು ಸುಣ್ಣಾಂಶದಿಂದ ನಾವು ಲೇಪನ ಮಾಡಬೇಕು. ಎದಕ್ಕೆ? ಆ ಒಂದು ಕೊಳಕ್ಕೆ. ಆ ಕೊಳಕ್ಕೆ ಲೇಪನ ಮಾಡಿದಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಅನ್ವಾಂಟೆಡ್ ವೀಡ್ಸ್ ಇರ್ಬೋದು, ಬೇರೆ ಸೂಕ್ಷ್ಮಾಣುಜೀವಿಗಳು ಇರ್ಬೋದು, ಅವು ಸತ್ತೋಗ್ತವೆ. ನಂತರ ಏನ್ ಮಾಡಬೇಕು, ನಾವು ಅದನ್ನ ಮೀನು ಮರಿ ಬಿಟ್ಟಾಗ ಪ್ರತಿ ಅದಕ್ಕೆ ಫೀಡ್ ಕೂಡ ಹಾಕ್ಬೋದು, ಫಿಶ್ ಫೀಡ್ ಹಾಕ್ಬೋದು, ಮತ್ತೆ ಪ್ರತಿ 15 ದಿವಸಕ್ಕೊಮ್ಮೆ ನಾವು ಸಗಣಿಯ ರಾಡಿ, ಏನು ಬಗ್ಗಡ ಅಂತ ಹೇಳ್ತೀವಿ, ಬಗ್ಗಡವನ್ನು ಕೂಡ ಹಾಕ್ಬಿಟ್ಟು ಅದನ್ನ ನಾವು ಹಾಕಿದಾಗ ಏನಾಗುತ್ತೆ, ಸಗಣಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳನ್ನ ಆ ಮೀನು ಮರಿ ತಿಂದು ಅದು ಉತ್ಕೃಷ್ಟವಾಗಿ ಬೆಳೆಯುತ್ತೆ. ಈ ಫಿಂಗರ್ ಲೈನ್ಸ್ಗೆ ತುಂಬಾ ಬೇಡಿಕೆ ಇದ್ದು, ಇದು 45 ದಿವಸದ್ದು, 5-8 cm ಇರುತ್ತೆ. ಇದಕ್ಕೆ ತುಂಬಾ ಬೇಡಿಕೆ ಇರುವ ಕಾರಣ ನೀವು ಕೂಡ ನಿಮ್ಮ ನಿಮ್ಮ ಹೊಲದಲ್ಲಿ ಜಾಗ ಇದ್ರೆ ಇದನ್ನ ಈ ಸಾಕಾಣಿಕೆ ಮಾಡಿದ್ರೆ ತುಂಬಾ ಲಾಭ ಬರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ರೈತ ಬಂದವರೇ. ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇನ್ನು ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಜನಪದ ಗೀತೆಯನ್ನು ಕೇಳಿ ಬರೋಣ. ಹೂಬಳ್ಳಿ ಹೂಬಳ್ಳಿ ದೇವಲೋಕದಲ್ಲಿ ಹುಟ್ಟಿ ತಂಗ್ಯೂವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ ಹನ್ನೆರಡು ತೂಬು ಮಧುಗಾದ ಹನ್ನೆರಡು ತೂಬು ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳೆ ಮಾಯದಂಥ ಮಳೆ ಬಂತನ್ನ ಮಧುಗಾದ ಕೆರೆಗೆ ಮಾಯದಂಥ ಮಳೆ ಬಂತನ್ನ ಮಧುಗಾದ ಕೆರೆಗೆ ಅಂಗೈ ನಟ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಗುಳುಗಿ ಗೂಡಾಗಿ ಜಲ ಜಲ ಬಿಲ್ಲಾ ತರಿಸಿ, ಒಂದು ಬಂಡಿ ಕುಂಕುಮ ತರಿಸಿ, ಸೊಲ್ಲು ಸೊಲ್ಲಿಗೆ ಪೂಜೆ ಮಾಡಿಯೋ